ಸ್ವಾಗತಾರ್ಹವಾದಂಥದ್ದು. ತಾವು ಹೇಳಿದ ಹಾಗೆ ಅಡಿಕೆ ಬಹಳ ಮುಖ್ಯವಾದಂಥ ಒಂದು ಪ್ಲಾಂಟೇಷನ್ ಬೆಳೆ, ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಬಹಳ ಮುಖ್ಯವಾಗಿದೆ. ಮತ್ತು ಇದರದ್ದು ನೀವು ಇತಿಹಾಸ ನೋಡಿದರೆ ಬಹಳ ಗ್ರಂಥಗಳಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಆಗಿದೆ. ಭಾರತೀಯ ಪರಂಪರೆಯಲ್ಲಿ ಇದು ಹಾಸುಹೊಕ್ಕಾಗ್ಬಿಟ್ಟಿದೆ. ತಮಗೆಲ್ಲ ಗೊತ್ತಿದ್ದ ಹಾಗೆ ನಾವು ಒಂದು ಹೇಳ್ತಾರೆ ಗಾದೆ ಮತ್ತು, ಜನನದಿಂದ ಮರಣದವರೆಗೂ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಹಿತ ಅಡಿಕೆ ಉಪಯೋಗ ಇದೆ. ಎಲೆ ಮತ್ತು ಅಡಿಕೆಯನ್ನು ಮಗು ಜನಿಸಿದಾಗಾಯಿತು, ಅದ ವಿವಿಧ ಕಾರ್ಯಕ್ರಮಗಳಾಯಿತು, ಮದುವೆ ಸಮಾರಂಭಗಳಲ್ಲಾಯಿತು, ತದನಂತರದಲ್ಲಿ ಅಂತಿಮ ಕಾರ್ಯಕ್ರಮಗಳಲ್ಲಿ ಸಹಿತ ಈ ಎಲೆ ಅಡಿಕೆಯನ್ನು ನಾವು ಉಪಯೋಗ ಮಾಡೋದು ತಮಗೆಲ್ಲ ತಿಳಿದ ವಿಚಾರ. ನೋಡಿ, 5ನೇ ಶತಮಾನದಲ್ಲಿ ಅಡಿಕೆ ಕೃಷಿಯ ಬಗ್ಗೆ, ಉಪಯೋಗದ ಬಗ್ಗೆ ಕಾಳಿದಾಸ ರಘುವಂಶದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಅದರಂತೆ ಈ ತಾಂಬೂಲವನ್ನು ಕೊಡುವಂಥ ಸಂಪ್ರದಾಯ ಗುಪ್ತರ ಕಾಲದಲ್ಲಿ ಇತ್ತು ಅಂತ ಅನೇಕ ಉಲ್ಲೇಖಗಳು ಇದ್ದಾವೆ. ಮತ್ತೆ ಒಂದಿಲ್ಲ ಒಂದು ಭಾಗ ಅಡಿಕೆದು ಉಪಯೋಗ ಆಗ್ತದೆ. ತಮಗೆಲ್ಲ ನೋಡಿರ್ಬೋದು, ತಾವು ಹಳ್ಳಿಗಳಲ್ಲಿ ನಾವು ಅದನ್ನು ಕಾಂಡವನ್ನು ಚಿಕ್ಕ ಚಿಕ್ಕ ಮನೆಗಳು ಏನಾದರೂ ಶೆಡ್ ಕಟ್ಟಲಿಕ್ಕೆ ಅವನ್ನೆಲ್ಲ ಉಪಯೋಗ ಮಾಡ್ತಾರೆ. ಮತ್ತು ಸಿಂಗಾರ ಅಥವಾ ಹಿಂಗಾರವನ್ನು ದೇವರ ಪೂಜೆಗೆ ಬಹಳ ಮುಖ್ಯವಾದಂಥದ್ದು. ಮತ್ತು ಮುರಮುಟ್ಟಾಗಿನೂ ಉಪಯೋಗ ಮಾಡ್ತೀವಿ. ಮತ್ತು ಸೋಗೆಗಳನ್ನ ತಟ್ಟೆ ತಯಾರಿಕೆಯಲ್ಲಿ ಉಪಯೋಗ ಮಾಡ್ತೀವಿ. ಇತ್ತೀಚೆಗೆ ತಮಗೆ ಗೊತ್ತಿದ್ದಾಗ ಪರಿಸರಕ್ಕೆ ಸ್ನೇಹಿ ಆದಂಥದ್ದು ಅಂದರೆ ಆ ತಟ್ಟೆಯನ್ನು ಬೇರೆ ಈ ಪ್ಲಾಸ್ಟಿಕ್ಕು ಅದೆಲ್ಲ ಬಹಳಷ್ಟು ಹಾನಿಕಾರಕ. ಈ ಅಡಿಕೆಯಿಂದ ಅಂದರೆ ನೈಸರ್ಗಿಕವಾಗಿ ಇದು ಒಂದು ಸಸ್ಯಜನ್ಯ ಉತ್ಪನ್ನ ಆಗಿರೋದ್ರಿಂದ ಪರಿಸರಕ್ಕೆ ಹಾನಿಯಾಗದಂತೆ ಅದರಲ್ಲಿ ನಾವು ಎಲ್ಲ ಊಟವನ್ನು ಮಾಡಲಿಕ್ಕೆ ತಿಂಡಿಯನ್ನು ತಿನ್ನಲಿಕ್ಕೆ ಬಳಸ್ತಾ ಇದ್ದೀವಿ. ಈಗೆಲ್ಲ ಅನೇಕರು ಅದನ್ನು ಬಳಸ್ತಾ ಇದ್ದಾರೆ. ಇನ್ನೊಂದು ಬಹಳ ಮುಖ್ಯ ವಿಚಾರ ಅಂದರೆ ಸಿಪ್ಪೆಯನ್ನು ಸಹಿತ ಗೊಬ್ಬರವಾಗಿ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಒಟ್ಟಲ್ಲಿ ತಾವು ಹೇಳೋ ಪ್ರಕಾರವಾಗಿ ಪ್ರತಿಯೊಂದು ಹಂತದಲ್ಲೂ ಅಡಿಕೆ ಉಪಯೋಗ ಜಾಸ್ತಿ. ಹೌದು ಸರ್. ಅದರಲ್ಲೂ ಕೂಡ ಈ ಆರೋಗ್ಯ ಬಗ್ಗೆ ಮಾತಾಡಿದರೆ ಅಡಿಕೆ ಆರೋಗ್ಯ ಎಷ್ಟು ಉತ್ತಮ ಅಂತ ಹೇಳ್ತೀರಿ? ತಾವು ಹೇಳಿದ ಹಾಗೆ ನೋಡಿ, ನಮ್ಮ ಪೂರ್ವಜರು ಬಹಳ ವರ್ಷಗಳಿಂದ ಅಡಿಕೆಯನ್ನು ತಿಂತಾ ಬಂದಿದ್ದಾರೆ. ಅವರಿಗೆ ಯಾವುದು ರೋಗ ಮತ್ತು ತೊಂದರೆಗಳು ಕಾಣಿಸ್ಕೊಡಲಿಲ್ಲ. ಇದು ಆಯುರ್ವೇದದಲ್ಲಿ ಸಹಿತ ಇದು ಸಾಕಷ್ಟು ಉಲ್ಲೇಖ ಇದೆ. ಸೋಮದೇವನ ಕಥಾ ಸರಿಸಾಗರದಲ್ಲಿ ಅಡಿಕೆ ಪಂಚಫಲಗಳಲ್ಲಿ ಸಹಿತ ಒಂದು ಅಂತ ಹೇಳ್ತಾರೆ. ಮತ್ತು ಅಡಿಕೆ ಅನೇಕ ಔಷಧೀಯ ಗುಣಗಳು ವಾಗ್ಭಟ 4ನೇ ಶತಮಾನದಲ್ಲೇ ಇದರ ಒಂದು ಉಲ್ಲೇಖವನ್ನು ಮಾಡಿದ್ದಾರೆ. ಮತ್ತು ಆಯುರ್ವೇದದಲ್ಲಿ ಅಡಿಕೆ ಈ ಜಠರ ರೋಗಗಳ ನಿವಾರಣೆಗೆ, ಕರುಳು ರೋಗಗಳ ನಿವಾರಣೆಗೆ, ಚರ್ಮ ರೋಗ, ಕೆಮ್ಮು ಮತ್ತು ಹೊಟ್ಟೆಯಲ್ಲಿರುವಂಥ ಕ್ರಿಮಿಗಳ ನಿರ್ಮೂಲನೆಗಾಗಿಯೂ ಸಹಿತ ಈ ಅಡಿಕೆಯನ್ನು ಉಪಯೋಗಿಸೋದು ಆಯುರ್ವೇದದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಮತ್ತು ನಮಗೆ ಸಾಮಾನ್ಯವಾಗಿ ನಾವು ಮನೆಗಳಲ್ಲಿ ಈ ಸಮಾರಂಭಗಳಲ್ಲಿ ಬೋರಿ ಭೋಜನ ಅಂತ ಹೇಳ್ತೀವಿ. ಚೆನ್ನಾಗಿ ಊಟ ಮಾಡಿದಾಗ ಎಲ್ಲ ಅಡಿಕೆ ಹಾಕಿದ್ರೆ ನಾವು ತಿಂದಿದ್ದ ಆಹಾರ ಬೇಗ ಜೀರ್ಣ ಆಗ್ತದೆ ಅಂತ ಇದೆ. ಅದು ಸತ್ಯನೂ ಕೂಡ. ಹಾಗಾಗಿ ನಮ್ಮ ಪರಂಪರೆಯಲ್ಲಿ ನಾವು ಒಳ್ಳೆ ಊಟ ಮಾಡಿದಾಗ ತದನಂತರದಲ್ಲಿ ಎಲೆ ಅಡಿಕೆ ಕೊಡುವಂಥ ಪರಿಪಾಠವನ್ನು ಈಗಲೂ ಸಹಿತ ನಾವು ಇಟ್ಕೊಂಡಿದ್ದೀವಿ. ಜೊತೆಗೆ ಸರ್, ಆರೋಗ್ಯಕ್ಕೆ ಸಂಬಂಧಪಟ್ಟಂತಾಯಿತು, ಕ್ಷೇತ್ರಗಳ ಬಗ್ಗೆ ಮಾತಾಡೋಣ. ಅಡಿಕೆ ಕ್ಷೇತ್ರ ಎಲ್ಲಿ ತನಕ ಇದೆ ಅಂತ ತಾವು ಭಾಳ ಉತ್ತಮ ಪ್ರಶ್ನೆಯನ್ನು ಕೇಳಿದ್ದೀರಿ. ಈಗ ಅಡಿಕೆ ರೇಟ್ ಜಾಸ್ತಿ ಆದಂಗೆ ಇದರದ್ದು ಕ್ಷೇತ್ರ ಸಾಕಷ್ಟು ಜಾಸ್ತಿ ಆಗ್ತಾ ಇದೆ. ನಾವು ಅಧ್ಯಯನ ಮಾಡಿದ ಪ್ರಕಾರ 15 ವರ್ಷಗಳಲ್ಲಿ ಇದರದ್ದು 2.5 ಪಟ್ಟು ಕ್ಷೇತ್ರ ಕರ್ನಾಟಕ ರಾಜ್ಯದಲ್ಲಿ ಜಾಸ್ತಿ ಆಗಿದೆ. ಮತ್ತು ಕರ್ನಾಟಕದಲ್ಲಿ ಸಾಂಪ್ರದಾಯಿಕ ಜಿಲ್ಲೆಗಳಿದ್ದು ಮೊದಲು ಅಂತಂದರೆ ಶಿವಮೊಗ್ಗ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಕೊಡಗು ಇವೆಲ್ಲ ಸಾಂಪ್ರದಾಯಿಕ ಜಿಲ್ಲೆಗಳು ಅಂತ ಹೇಳ್ತೀವಿ. ಆದರೆ ಇತ್ತೀಚೆಗೆ ಹೌದು, ಮೊದಲಿನಿಂದ ಬಹಳ ವರ್ಷಗಳಿಂದ ಇಲ್ಲಿ ಅಡಿಕೆಯನ್ನು ಬೆಳೀತಾ ಇದ್ರು. ಇತ್ತೀಚೆಗೆ ಏನಾಗಿದೆ, ಧಾರಣೆ ಚೆನ್ನಾಗಿರೋದ್ರಿಂದ ಇದು ಅಸಾಂಪ್ರದಾಯಿಕ ಜಿಲ್ಲೆಗಳಿಗೂ ಸಹಿತ ಇದು ವ್ಯಾಪಿಸ್ಕೊಂಡ್ಬಿಟ್ಟಿದೆ. ಬಹಳಷ್ಟು ನೋಡಿ, ಕರ್ನಾಟಕ ರಾಜ್ಯದಲ್ಲಿ 31 ಜಿಲ್ಲೆಗಳಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ 29 ಜಿಲ್ಲೆಗಳಲ್ಲಿ ಅಡಿಕೆಯನ್ನು ಬೆಳೀತಾ ಇದ್ದಾರೆ. ಆದರೆ ಮುಖ್ಯವಾಗಿ ಬೆಳೆಯುವವರು ಕರಾವಳಿ ಪ್ರದೇಶ, ಗುಡ್ಡಗಾಡು ಪ್ರದೇಶ ಮತ್ತು ಸ್ವಲ್ಪ ಅರೆ ಮಲೆನಾಡು ಪ್ರದೇಶದಲ್ಲಿ ಯಥೇಚ್ಛವಾಗಿದೆ. ಆದರೆ ಈಗ ಬೇರೆ ಜಿಲ್ಲೆಗಳಿಗೂ ಸಹಿತ ಇದು ವ್ಯಾಪಿಸ್ತಾ ಇದೆ. ತಾವು ಕೇಳಿದಾಗೆ ಕ್ಷೇತ್ರ ಎಷ್ಟಿದೆ ಅಂದರೆ, ಕರ್ನಾಟಕ ರಾಜ್ಯದಲ್ಲಿ ಇದು 2022-23ರಲ್ಲಿ ಡೈರೆಕ್ಟರೇಟ್ ಆಫ್ ಅರೆಕ್ನೆಟ್ ಅಂಡ್ ಸ್ಪೈಸಸ್ ಡೆವಲಪ್ಮೆಂಟ್ ಕಾಲಿಕಟ್ ಇವರ ವರದಿಯ ಪ್ರಕಾರ 6,75,000 ಹೆಕ್ಟೇರ್ ಇದೆ. ಉತ್ಪಾದನೆ 10,25,000 ಟನ್ನಷ್ಟು ಉತ್ಪಾದನೆ ಆಗ್ತಾ ಇದೆ. ಮತ್ತು ನಮ್ಮದು ಕರ್ನಾಟಕದ ಒಟ್ಟು ಅಡಿಕೆ ಕ್ಷೇತ್ರ ತಗೊಂಡ್ರೆ ದೇಶದಲ್ಲಿ ಎಷ್ಟು ಪಾಲಿದೆ, ಒಂದು 75% ನಮ್ದೇ ಇದೆ ದೇಶದಲ್ಲಿ. ಹೌದು. ಮತ್ತೆ ನೀವು ಜಗತ್ತಿನಲ್ಲಿ ತಗೊಂಡ್ರೆ ಭಾರತನೇ 57% ನಮ್ಮ ಉತ್ಪಾದನೆ. ಜಗತ್ತಿನ ಒಟ್ಟು ಅಡಿಕೆ ಕ್ಷೇತ್ರ ತಗೊಂಡ್ರೆ ಭಾರತದ ಎಷ್ಟೈತಪ್ಪ ಅಂದ್ರೆ 57%ನಷ್ಟು ಭಾರತದಲ್ಲಿದೆ. ಅಂದ್ರೆ ಜಗತ್ತಿನಲ್ಲಿ ನಾವೇ ಅತಿ ಹೆಚ್ಚು ಅಡಿಕೆ ಬೆಳೆಯೋರು, ಮತ್ತೆ ಭಾರತದಲ್ಲಿ ಅತಿ ಹೆಚ್ಚು ಅಡಿಕೆ ಬೆಳೆಯೋರು ಅಂದ್ರೆ ಮತ್ತೆ ಕರ್ನಾಟಕದವರು. ಮತ್ತೆ ಇನ್ನು FAO ಜಾಗತಿಕ ಆಹಾರ ಮತ್ತು ಕೃಷಿ ಸಂಸ್ಥೆ ಅವರ ಅಧ್ಯಯನ ಪ್ರಕಾರ 1960 2020 ಅಂದ್ರೆ 60 ವರ್ಷಗಳಲ್ಲಿ ಅಡಿಕೆ ಕ್ಷೇತ್ರ ಮತ್ತು ಉತ್ಪಾದನೆ ಏರುಗತಿಯಲ್ಲೇ ಇದೆ. ಒಂದು ಒಳ್ಳೆಯ ವಿಚಾರ ಏನಪ್ಪಾ ಅಂದ್ರೆ ಬೇರೆ ಬೆಳೆಗಳಿಗೆ ನೀವು ಹೋಲಿಸ್ಕೊಂಡ್ರೆ ಇದರಲ್ಲಿ ಬೆಲೆ ಸ್ಥಿತ್ಯಂತರ ಅಷ್ಟಾಗ್ತಾ ಇಲ್ಲ, ಹಾಗಾಗಿ ರೈತರು ಇದನ್ನ ಹೆಚ್ಚು ಇಷ್ಟಪಡ್ತಾರೆ. ಒಳ್ಳೆ ಉದಾಹರಣೆ ಕೊಡಬೇಕಂದ್ರೆ ನಿಮ್ಗೆ ಟೊಮ್ಯಾಟೋ, ಹೌದು, ಈಗ ಬಹಳಷ್ಟು ಪ್ರೊಡಕ್ಷನ್ ಆಯ್ತು, ಉತ್ಪಾದನೆ ಜಾಸ್ತಿ ಆಯ್ತಂದ್ರೆ 2-3 ರೂಪಾಯಿ ಕೆಜಿ ಬರ್ತದೆ. ಉತ್ಪಾದನೆ ತೀರ ಕಡಿಮೆ ಆಯ್ತಂದ್ರೆ 200 ರೂಪಾಯಿ ಕೆಜಿ ಹೋಗ್ಬಿಡ್ತದೆ. ಅದೇ ತರನೇ ಈರುಳ್ಳಿದು, ಅದು ಬಿಸಿ ತಟ್ಟುತ್ತೆ ರೈತರಿಗೆ, ನಮ್ಗೆಲ್ಲ ನಮ್ಗೆ ಗ್ರಾಹಕರು ತೊಂದರೆ ಪಡ್ತಾರೆ, ರೈತರು ತೊಂದರೆ ಪಡ್ತಾರೆ. ಇದರಲ್ಲಿ ಬೇಡಿಕೆ ಮತ್ತೆ ಉತ್ಪಾದನೆ ಸಮಸಮನಾಗಿ ಹೋಗ್ತಾ ಇದೆ, ಹಾಗಾಗಿ ಬೆಲೆಯಲ್ಲಿ ಅಷ್ಟು ಸ್ಥಿತ್ಯಂತರಗಳು ಕಾಣಿಸ್ತಾ ಇಲ್ಲ. ಬೆಲೆ ಸ್ಥಿತ್ಯಂತರ ಅಂತ ಹೇಳಿದ್ರೆ ಸರ್ ಕಾರಣ ಏನು ಅಂತ ರೀತಿ ಅಂತ ಹೇಳ್ತೀರಿ? ಈಗ ಅಧ್ಯಯನ ಪ್ರಕಾರ ಅಡಿಕೆ ಉತ್ಪಾದನೆಯ 95% ಇದು ತಿನ್ಲಿಕ್ಕೆ ಹೋಗ್ತದೆ. ಅಡಿಕೆ ತಿನ್ನುವರ ಸಂಖ್ಯೆ ಕಡಿಮೆ ಇಲ್ಲ, ಮತ್ತೆ ಅಡಿಕೆ ಅಲ್ಲದೆ ಅದಕ್ಕೆ ಇನ್ನಿತರ ಉತ್ಪನ್ನಗಳು ತಿನ್ಲಿಕ್ಕೆ, ಮುಖ್ಯವಾಗಿ ತಿನ್ನಕ್ಕೆ ವಿವಿಧ, ಈಗ ಸ್ವೀಟ್ ಸುಪಾರಿ ಅಂತಿದೆ, ಸೇಂಟಿಡ್ ಸುಪಾರಿ ಅಂತಿದೆ, ನೇರವಾಗಿ ಅಡಿಕೆನೂ ತಿಂತೀವಿ, ಅಡಿಕೆ ಅನೇಕ ತರಹದ ಸಂಸ್ಕರಿಸಿದ ಅಡಿಕೆಯಿಂದ ಸಂಸ್ಕರಿಸಿದ ಪದಾರ್ಥಗಳು ಬರ್ತಾ ಇದೆ. ಹಾಗಾಗಿ ಬೇಡಿಕೆ ಮತ್ತು ಉತ್ಪಾದನೆ ಸಮಸಮನಾಗಿರೋದ್ರಿಂದ ಬೆಲೆಯಲ್ಲಿ ಅಷ್ಟು ವ್ಯತ್ಯಾಸ ಆಗ್ತಿಲ್ಲ. ಆದರೆ ಒಂದು ಆತಂಕದ ವಿಚಾರ ಅಂದರೆ ಬಹಳಷ್ಟು ಜನ ರೈತರು ಇದನ್ನ ಹೆಚ್ಚು ಪ್ರಮಾಣದಲ್ಲಿ ಬೆಳೆದಾಗ ಮುಂದೆ ತೊಂದರೆ ಆಗುವುದು ಸಹಜ. ಯಾಕಂದ್ರೆ ಇದು ಹೊರತಲ್ಲ, ಈಗ ನಮ್ದು ಜನಸಂಖ್ಯೆ ಜಾಸ್ತಿ ಆದಂಗೆ ಅಡಿಕೆ ತಿನ್ನೋರು ಜಾಸ್ತಿ ಆಗ್ತದೆ, ಒಪ್ಕೊಳ್ಳೋಣ. ಆದ್ರೆ ಅತಿಯಾದ ಉತ್ಪಾದನೆ ಆದಾಗ ದರ ಕಡಿಮೆ ಆಗುವುದು ಸಹಜ. ಹಾಗಾಗಿ ನಾವು ಒಂದು ರೈತರಲ್ಲಿ ವಿನಂತಿ ಏನಂತಂದ್ರೆ ಹೆಚ್ಚು ಹೆಚ್ಚು, ಈಗ 2 ಎಕರೆ ಇದ್ದವ್ರು 4 ಎಕರೆ, 4 ಇದ್ದವ್ರು 8 ಇದ್ದವ್ರು 16 ಮಾಡೋದಕ್ಕಿಂತ ಆದಷ್ಟು ಬೇರೆ ಪೂರಕವಾದಂತ ಬೆಳೆಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕಂತ ನಮ್ಮ ಒಂದು ಅಭಿಪ್ರಾಯ. ಅಡಿಕೆ ಬೆಳೀರಿ, ಅದ್ರ ಜೊತೆಗೆ ವಿವಿಧ ಬೆಳೆಗಳನ್ನು ಕೂಡ ಬೆಳೀರಿ. ಹೌದು ಸರ್, ಹೌದು. ಅಂದ್ರೆ ಕೇವಲ ಅಡಿಕೆಗೆ ಅಷ್ಟೇ ಸೀಮಿತ ಆಗಬಾರ್ದು ಅಂತ, ಅಡಿಕೆ ಲಾಭದಾಯಕ ಇದೆ ಒಪ್ಕೊಳ್ಳೋಣ, ಆದ್ರೆ ಅದಷ್ಟಕ್ಕೆ ಮುಂದೆ ಇದೇ ತೆರನಾಗಿ ಬೆಲೆ ಇದ್ರೆ ಸಮಸ್ಯೆ ಇಲ್ಲ, ಬೆಲೆ ಇರದೇ ಇದ್ರೆ ಕಷ್ಟ. ಆಮೇಲೆ ಇವೆಲ್ಲ ಏನಂದ್ರೆ ಬಹುವಾರ್ಷಿಕ ಬೆಳೆಗಳು, ಒಂದು ಸಲ ನೀವು ನಾಟಿ ಮಾಡಿದ್ರೆ 30 ವರ್ಷ, 40 ವರ್ಷ, 50 ವರ್ಷಗಳವರೆಗೆ ಇಳುವರಿ ಕೊಡ್ತವೆ. ಇನ್ನು ಮಲೆನಾಡಿನಲ್ಲಿ ನಾವೆಲ್ಲ ಕ್ಷೇತ್ರ ಭೇಟಿಗೆ ಹೋದಾಗ ನೋಡಿದ್ವಿ, ಬಹಳ ಹಳೆ ತೋಟಗಳು ಇದ್ದಾವೆ, 50 ವರ್ಷ, 60 ವರ್ಷ, 70 ವರ್ಷ ತೋಟಗಳು ಇದ್ದಾವೆ. ಹಾಗಾಗಿ ನಾವು ಗಮನಿಸೋದೇನಂತಂದ್ರೆ ಕೇವಲ ಒಂದೇ ಬೆಳೆಗೆ ನಾವು ಹೆಚ್ಚು ಹೆಚ್ಚು ಆದ್ಯತೆಯನ್ನು ಕೊಟ್ಟು ಅದನ್ನು ಹೆಚ್ಚು ಹೆಚ್ಚು ಕ್ಷೇತ್ರವನ್ನು ಮಾಡುವುದರ ಬದಲಾಗಿ ಉಪ ಬೆಳೆಗಳಿಗೆ, ಇನ್ನಿತರ ಬೆಳೆಗಳಿಗೆ ಮಾರು ಹೋಗುವುದು ಬಹಳ ಒಳ್ಳೆಯ ಕೆಲಸ. ಸರ್, ತಾವಾಗಲೇ ಹೇಳಿದ್ರೆ ಕರ್ನಾಟಕ ಅಂತ, ಕರ್ನಾಟಕವನ್ನು ಹೊರತುಪಡಿಸಿ ವಿವಿಧ ರಾಜ್ಯಗಳಲ್ಲಿ ಹೇಳೋದಾದ್ರೆ ಅಡಿಕೆ ಯಾವ್ಯಾವ ರಾಜ್ಯದಲ್ಲಿ ಬೆಳೀತಾ ಇದ್ದಾರೆ? ತಾವು ಕೇಳಿದ ಹಾಗೆ ಕರ್ನಾಟಕ ಅಲ್ಲದೆ ಕೇರಳದಲ್ಲಿ ಬೆಳೀತಾರೆ, ತಮಿಳುನಾಡಿನಲ್ಲಿ ಬೆಳೀತಾ ಇದ್ದಾರೆ, ಇತ್ತೀಚೆಗೆ ಆಂಧ್ರದಲ್ಲಿ ಆರಂಭ ಮಾಡಿಕೊಂಡಿದ್ದಾರೆ, ತೆಲಂಗಾಣದಲ್ಲಿ ಆರಂಭ ಮಾಡಿಕೊಂಡಿದ್ದಾರೆ, ಮಹಾರಾಷ್ಟ್ರದಲ್ಲಿ ಮೊದಲಿಂದನೂ ಇದೆ, ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಇದೆ, ಮತ್ತು ಪಶ್ಚಿಮ ಬಂಗಾಳದಲ್ಲಿ ಇದೆ. ಈಶಾನ್ಯ ರಾಜ್ಯಗಳಂದ್ರೆ ಅಸ್ಸಾಂ ಇದೆ, ಮಿಜೋರಾಂ, ಮೇಘಾಲಯ, ಅಲ್ಲೆಲ್ಲ ಸ್ವಲ್ಪ ಅಡಿಕೆಯನ್ನು ಬೆಳೀತಿದ್ದಾರೆ, ಮುಖ್ಯವಾಗಿ ಕರ್ನಾಟಕ. ನೀವು ಭಾರತದಲ್ಲಿ ಕರ್ನಾಟಕ ಮುಖ್ಯ ಅಂತ ಹೇಳಿ ಪ್ರಪಂಚದಾದ್ಯಂತ ಹೋಲಿಸ್ಕೊಂಡಾಗ ಭಾರತ 50% ಇದರಿಂದ ಹೇಳಿದ್ರು, ಅಂದ್ರೆ ಹೊರದೇಶಕ್ಕೆ ಹೋಲಿಸ್ಕೊಂಡಾಗ ಹೊರದೇಶದಲ್ಲಿ ಇದನ್ನ ಬೆಳೀತಾ ಇಲ್ಲ ಅಂತ ತಾವು ಹೇಳ್ತಾ ಸರ್? ಇಲ್ಲ, ಬೆಳೀತಾ ಇದ್ದಾರೆ. ಅಂದ್ರೆ ಈಗ ನಮ್ಮ ಏಷ್ಯಾದ ಕೆಲ ರಾಷ್ಟ್ರಗಳಲ್ಲಿ ಬೆಳೀತಾರೆ, ಮುಖ್ಯವಾಗಿ ಚೀನಾದಲ್ಲಿ ಬೆಳೀತಾರೆ, ಬಾಂಗ್ಲಾದೇಶದಲ್ಲಿ ಬೆಳೀತಾರೆ, ಇಂಡೋನೇಷ್ಯಾ, ಥೈಲ್ಯಾಂಡ್, ಮಲೇಷಿಯಾ, ಮ್ಯಾನ್ಮಾರ್, ಶ್ರೀಲಂಕಾ, ನೇಪಾಳ, ಹೀಗೆ ಅನೇಕ ರಾಷ್ಟ್ರಗಳಲ್ಲಿಯೂ ಸಹಿತ ಅಡಿಕೆಯನ್ನು ಬೆಳೀತಾ ಇದ್ದಾರೆ. ಹೆಚ್ಚು ಕಡಿಮೆ ನಮ್ಮ ಏಷ್ಯನ್ ರಾಷ್ಟ್ರಗಳೇನಿದ್ದಾವಲ್ಲ, ಸೌತ್ ಈಸ್ಟ್ ಏಷ್ಯನ್ ರಾಷ್ಟ್ರಗಳಂತ ಹೇಳ್ತೀವಿ, ಅಲ್ಲೆಲ್ಲ ಸ್ವಲ್ಪ ಅಡಿಕೆಯ ಕೃಷಿ ಇದೆ. ಜೊತೆಗೆ ಅವಾಗಲೇ ಆರೋಗ್ಯ ಪೂರಕವಾಗಿ ಅಡಿಕೆ ಅಂತ ಹೇಳಿದ್ರೆ, ಅಡಿಕೆಯಲ್ಲಿ ಪೋಷಕಾಂಶಗಳು ಬೇಕೇ ಆಗುತ್ತೆ ಅಂತ, ಹೌದು, ಎಷ್ಟು ಪ್ರಮಾಣದ ಪೋಷಕಾಂಶಗಳನ್ನು ತಾವು ಹೇಳ್ತಕ್ಕಂಥದ್ದು ಸರ್? ನೋಡಿ, ಇದು ನಾನು ಮೊದಲೇ ತಿಳಿಸಿದ ಹಾಗೆ ಅನೇಕ ಗ್ರಂಥಗಳಲ್ಲಿ ಇದರ ಆಯುರ್ವೇದೀಯ ಗುಣಗಳು ಉಲ್ಲೇಖ ಆಗಿದೆ, ಮತ್ತೆ ನಾವು ಚಿಕ್ಕಂದಿನಿಂದಲೂ ಅಡಿಕೆ ತಿನ್ನುವುದನ್ನು ಗಮನಿಸಿದ್ವಿ. ಇದನ್ನ ನೀವು ಹೇಳಿದ ಹಾಗೆ ಇದು ಆರೋಗ್ಯ ದೃಷ್ಟಿಯಿಂದ ಅನಾಲಿಸಿಸ್ ಮಾಡಿದರೆ, ಆರೋಗ್ಯ ದೃಷ್ಟಿಯಿಂದ ಇದನ್ನ ಒಂದು ತುಲನಾತ್ಮಕ ಅಧ್ಯಯನವನ್ನು ಮಾಡಿದಾಗ 100 ಗ್ರಾಂ ಅಡಿಕೆಗೆ ಎಷ್ಟು ಪ್ರೋಟೀನ್ ಇರ್ಬೋದು ನೀವು ಕೇಳ್ತಾ ಇರೋದು ಅಲ್ವಾ, ಎಷ್ಟು ಪ್ರೋಟೀನ್ ಬರ್ತದೆ, ಎಷ್ಟು ಕಾರ್ಬೋಹೈಡ್ರೇಟ್ ಇರ್ಬೋದು, ವಿಟಮಿನ್ಸ್ ಎಷ್ಟು ಇರ್ಬೋದು, ಈ ಥರನಾಗಿ ನೀವು ನೋಡಿ ಒಂದು 100 ಗ್ರಾಂ ನಾವು ಲೆಕ್ಕಾಚಾರಕ್ಕೆ ತೆಗೆದುಕೊಂಡ್ರೆ ಪ್ರೋಟೀನ್ ಒಂದು 4.2 ಅಂದ್ರೆ 4.2% ಪ್ರೋಟೀನ್ ಇರ್ತದೆ. ಕಾರ್ಬೋಹೈಡ್ರೇಟ್ ಶರ್ಕರ ಅಂತ ಹೇಳ್ತೀವಿ 46% ಇರ್ತದೆ. ಕೊಬ್ಬಿನಾಂಶ 8-12% ಫ್ಯಾಟ್ ಕಂಟೆಂಟ್ ಇರ್ತದೆ. ಅರೆಕೊಲಿನ್ ಬಹಳ ಮುಖ್ಯವಾದದ್ದು, ಇದು 0.08 ಅದಕ್ಕಿಂತ ಸ್ವಲ್ಪ ಕಡಿಮೆ ಇರ್ತದೆ. ಮತ್ತು ಪಾಲಿಫಿನಾಲ್ಸ್ ಒಂದು 79 ಅಂದರೆ 79 ಮಿಲಿಗ್ರಾಮ್ನಷ್ಟು ಪಾಲಿಫಿನಾಲ್ಸ್ ಒಂದು 100 ಗ್ರಾಮ್ ಅಡಿಕೆಗೆ ಇರ್ತದೆ. ಮತ್ತು ಟ್ಯಾನಿನ್, ಇದರಲ್ಲಿ ಟ್ಯಾನಿನ್ ಒಂದು ಮುಖ್ಯವಾದಂಥ ಅಂಶ. ಟ್ಯಾನಿನ್ ಒಂದು 3.5% ಟ್ಯಾನಿನ್ ಇರ್ತದೆ. ಮತ್ತು ಪೊಟ್ಯಾಶ್ 0.4%, 100 ಗ್ರಾಮಿಗೆ 0.4%ನಷ್ಟು ಪೊಟ್ಯಾಶ್ ಇರ್ತದೆ. ರಂಜಕ 0.16%ನಷ್ಟು ರಂಜಕ ಇರ್ತದೆ. ಮ್ಯಾಗ್ನೇಷಿಯಂ 0.05%ನಷ್ಟು ಮ್ಯಾಗ್ನೇಷಿಯಮ್. ಈ ಸತು ಅದನ್ನು ಪಿ ಪಿ ಎಂ ಅಲ್ಲಿ ಹೇಳ್ತೀವಿ. ಪಿ ಪಿ ಎಂ ಅಂದರೆ ಸಹಜವಾಗಿ ನಾವು ರೈತರಿಗೆ ತಿಳಿಸ್ಕೊಡ್ಬೇಕಂದ್ರೆ 1 ಲೀಟರ್ ನೀರಿನೊಳಗೆ 1 ಗ್ರಾಮ್ ಹಾಕಿದರೆ 1000 ಪಿ ಪಿ ಎಂ ಬರ್ತದೆ. ಅಂದರೆ ಇವರಿಗೆ ತಿಳಿಸ್ಲಿಕ್ಕೆ ಹೇಳ್ತಾ ಇರ್ತೀನಿ. ಈಗ ಸತು 1.8 ಪಿ ಪಿ ಎಂನಷ್ಟು ಇರ್ತದೆ 100 ಗ್ರಾಮ್ನಲ್ಲಿ. ಅದೇ ಥರನೇ ಕಬ್ಬಿಣ 91-92 ಪಿ ಪಿ ಎಂನಷ್ಟು ಇರ್ತದೆ. ಮ್ಯಾಂಗ್ನೀಸ್ 1-8-9 ಪಿ ಪಿ ಎಂನಷ್ಟು ಇರ್ತದೆ. ಬೊರಾನ್ 12 ಪಿ ಪಿ ಎಂನಷ್ಟು ಬೊರಾನ್ ಇರ್ತದೆ. ಒಟ್ಟಿನಲ್ಲಿ ಹೇಳೋದಾದರೆ ಇದು ಒಂದು ಪೋಷಕಾಂಶಗಳ ಆಗರ. ನಾವು ಈಗ ಹಳ್ಳಿಗಳಲ್ಲಿ ನಾವು ನೋಡ್ತೀವಿ, ರೈತರು ಬೆಳಗ್ಗೆ ಒಂದ್ಸಲ ತಾಂಬೂಲ ಹಾಕ್ತಾರೆ, ಮತ್ತೆ ತಿಂಡಿ ಆದಮೇಲೆ ಒಂದ್ಸಲ ಹಾಕ್ತಾರೆ, ಮತ್ತೆ ಮಧ್ಯಾಹ್ನ ಊಟ ಆದ ನಂತರ ಒಂದ್ಸಲ ಹಾಕ್ತಾರೆ, ರಾತ್ರಿ ಒಂದ್ಸಲ, ಈಗ ಒಂದು 4-5 ಸಲ ಹಾಕ್ತಾರೆ. ಆದರೂ ಏನು ಸಮಸ್ಯೆ ಇಲ್ಲ, ಅವರು ಹಲ್ಲನ್ನು ಗಟ್ಟಿ ಇರ್ತವೆ. ರೈತರಲ್ಲಿ ನೋಡಿದಾಗ ಬಹಳಷ್ಟು ಅಡಿಕೆಯನ್ನು ತಿಂದುಬಿಟ್ಟು ಸದೃಢವಾಗಿರೋರನ್ನು ನಾವು ಅನೇಕ ವರ್ಷಗಳಿಂದ ನೋಡ್ತಾ ಇದ್ದೀವಿ. 2 ಎಕರೆ ಇರ್ತಕ್ಕಂಥವ್ರು 4 ಎಕರೆ, 4-8-16 ಈ ಥರ ಹೇಳಿದ್ರಿ. ಇತ್ತೀಚಿನ ದಿನಗಳಲ್ಲಿ ರೈತರು ಯಾಕೆ ಇದಕ್ಕಿಷ್ಟು ಮಾರು ಹೋಗಿ ಅದನ್ನು ಬೆಳಿಲಿಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ ಅಂತ ತಾವು? ಒಳ್ಳೆ ಪ್ರಶ್ನೆ ಇದೆ. ಪ್ರಸ್ತುತ ಹಂಗಾಮಿನಲ್ಲಿ ಯಾಕೆ ಇಷ್ಟು ಅಡಿಕೆಯಿಂದ ಬಿದ್ದುಬಿಟ್ಟಿದ್ದಾರೆ ರೈತರು ಅಂತ? ಒಂದು, ನಾನು ಈಗ ತಾನೇ ಹೇಳಿದ ಹಾಗೆ ಬೆಲೆ ಸ್ಥಿತ್ಯಂತರವಾಗಿದೆ. ಹೌದಾ, ಅದು ಬಹಳ ಮುಖ್ಯ. ಯಾಕಂದ್ರೆ ನಾವು ಕೇಳೋದೆ ದುಡ್ಡು, ಈಗ 1 ಎಕರೆ ಹಾಕಿದ್ರೆ ಎಷ್ಟು ಬಂತು, 2 ಎಕರೆ ಹಾಕಿದ್ರೆ ಎಷ್ಟು ಬಂತು ಅಂತ ಕೇಳ್ತಾರೆ. ಹಾಗಾಗಿ ದುಡ್ಡು ಬಹಳ ಮುಖ್ಯ. ಎರಡನೇದು, ಕೂಲಿ ಕಾರ್ಮಿಕರ ಸಮಸ್ಯೆ ಇದರಲ್ಲಿ ಅಷ್ಟಾಗೋದಿಲ್ಲ. ಯಾಕಂದ್ರೆ ಕೂಲಿ ಕಾರ್ಮಿಕರು ಯಾವಾಗ್ಲೂ ಬೇಕಾಗೋದಿಲ್ಲ ಇದರಲ್ಲಿ. ಒಂದು, ಸಿಂಪರಣೆ ಮಾಡಕ್ ಬೇಕಾಗ್ತದೆ. ಎರಡನೇದು, ಕೊಯ್ಲು ಮಾಡುವಾಗ ಸ್ವಲ್ಪ ಕಳೆ ನಿರ್ವಹಣೆ. ಬೇರೆ ಬೆಳೆಗಳಿಗೆ ಹೋಲಿಸ್ಕೊಂಡಾಗ ಅಡಿಕೆಯಲ್ಲಿ 2-3 ಸಲ ಮುಗಿದೋಗ್ಬಿಡ್ತಾರೆ. ಹಾಗಾಗಿ ಕೂಲಿ ಕಾರ್ಮಿಕರು ನಿರ್ದಿಷ್ಟ ಸಮಯದಲ್ಲಿ ಜಾಸ್ತಿ ಬೇಕಾಗ್ತದೆ. ಮತ್ತೆ ಈ ಒಂದು ವಸ್ತುವನ್ನು ನೀವು ಹೆಚ್ಚು ಕಾಲ ದಾಸ್ತಾನು ಮಾಡಿಡ್ಬೋದು. ಬೇರೆ ಬೆಳೆಗಳನ್ನು ಅಷ್ಟು ದಾಸ್ತಾನು ಮಾಡಿ ಇಡ್ಲಿಕ್ಕಾಗಲ್ಲ. ಅಡಿಕೆಯನ್ನು ಸರಿಯಾಗಿ ಒಣಗಿಸಿದ್ದಾದ್ರೆ ಅದರದ್ದು ಮಾಯ್ಚರ್ ಪರ್ಸೆಂಟ್ ಅಂತ ಹೇಳ್ತದೆ, ಅಂದರೆ ಅದರಲ್ಲಿ ಇರುವಂಥ ನೀರಿನ ಮಟ್ಟ 9-10% 9-10% ಅಷ್ಟಿದ್ದರೆ ನೀವು ಸರಿಯಾಗಿ ಅದನ್ನು ನಿರ್ವಹಣೆ ಮಾಡಿಕೊಂಡು ಇಟ್ಕೋಬೋದು. 1-2 ವರ್ಷ ಕೆಲವು ರೈತರು 3 ವರ್ಷ ಇಟ್ಟಿದ್ದನ್ನು ನಾನು ನೋಡಿದ್ದೀನಿ. ಅಂದರೆ ಏನು ಅದರಲ್ಲಿ ಸಮಸ್ಯೆ ಆಗೋದಿಲ್ಲ. ಇದನ್ನು ಬೇರೆ ಬೆಳೆಗಳಲ್ಲಿ ನೀವು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಇನ್ನೊಂದು ಮುಖ್ಯ ವಿಚಾರ ಅಂದರೆ ಇದರಲ್ಲಿ ಬಲವಾದ ಮಾರುಕಟ್ಟೆ ವ್ಯವಸ್ಥೆ ಸಹಕಾರಿ ಸಂಘಗಳಿದ್ದಾವೆ. ಈಗ ನೋಡಿ, ಮ್ಯಾಮ್ಕೋಸ್ ಇದೆ, ತುಮ್ಕೋಸ್ ಇದೆ, ಆಪ್ಸ್ಕೋಸ್ ಇದೆ, ಕ್ಯಾಂಪ್ಕೋ ಇದೆ. ಇದಲ್ಲದೆ ಅನೇಕ ಸಣ್ಣ ಸಣ್ಣ ಸಹಕಾರಿ ಸಂಘಗಳು, ಪ್ರಥಮ ಪತ್ತಿನ ಸಹಕಾರಿ ಸಂಘಗಳು ಸಹಿತ ಅಡಿಕೆ ವ್ಯವಹಾರವನ್ನು ಮಾಡ್ತಾರೆ. ಹಾಗಾಗಿ ಒಂದು ಅಶೂರ್ಡ್ ಮಾರ್ಕೆಟ್ ಅಂತ ಹೇಳ್ತೇವಲ್ಲ, ಒಂದು ಪಕ್ಕ ಮಾರ್ಕೆಟ್ ಇದಕ್ಕೆ ಇದೆಯಪ್ಪ ಅಂತ ರೈತರಲ್ಲಿ ಭಾವನೆ ಇದೆ. ಹಾಗಾಗಿ ರೈತರು ಈ ಒಂದು ವ್ಯವಸ್ಥೆಯನ್ನೆಲ್ಲ ಗಮನಿಸಿಬಿಟ್ಟು ಅವರು ಈ ಅಡಿಕೆ ಹಾಕೋದೆ, ಮತ್ತೆ ಕಳುವಾಗಲ್ಲ, ಕಡಿಮೆ, ತೀರ ಕಡಿಮೆ. ಯಾಕಂದ್ರೆ ಕೊಯ್ಲು ಮಾಡೋದು ಎತ್ತರದ ಮರ, ಕೊಯ್ಲು ಮಾಡೋದು ಕಷ್ಟ. ಇವೆಲ್ಲ ಕಾರಣಗಳಿಂದ ರೈತರು ಹೆಚ್ಚು ಅಡಿಕೆಯನ್ನು ಬೆಳಿಬೇಕಂತ ಇಷ್ಟಪಡ್ತಾ ಇದ್ದಾರೆ. ಒಳ್ಳೆಯದು ಸರ್, ತಾವು ಇದುವರೆಗೂ ಅಡಿಕೆಯ ತಾಂತ್ರಿಕ ಮಾಹಿತಿಯನ್ನು ಸಾಕಷ್ಟು ಪ್ರಮಾಣದಲ್ಲಿ ಕೊಟ್ಟಿದ್ದೀರಿ. ಇದರ ಮುಂದುವರಿದ ಭಾಗವಾಗಿ ಮಣ್ಣು ಹಾಗೂ ಹವಾಗುಣ ಈ ಕುರಿತ ಚರ್ಚೆಯನ್ನು ಮುಂದಿನ ವಾರ ಪುನಃ ಮಾಡೋಣ ಸರ್. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ಇಲ್ಲಿನ ಅಡಿಕೆ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ನಾಗರಾಜಪ್ಪ ಅಡವೆಪ್ಪರ್ ಇವರನ್ನು ಸಂದರ್ಶಿಸಿ ಕಾರ್ಯಕ್ರಮವನ್ನು ನಿರ್ಮಿಸಿದವರು ಮಹೇಶ್ ಹೆಚ್ಎಂ, ಪ್ರಸ್ತುತಿ ಎಸ್ಆರ್ ಭಟ್. ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ನಿರ್ಮಾಣವಾದ ಈ ಕಾರ್ಯಕ್ರಮ ಮಡಿಕೇರಿ, ಹಾಸನ, ಮಂಗಳೂರು ಹಾಗೂ ಚಿತ್ರದುರ್ಗ ಕೇಂದ್ರಗಳಿಂದ ಪ್ರಸಾರವಾಯಿತು. ಈಗ ಕೇಳಿ, ಮಾರ್ಚ್ 26 ನಡೆಯಲಿರುವ ಗೇರು ಕೃಷಿ ಮೇಳದ ಕುರಿತಾಗಿ ಸಂದರ್ಶನ. ಭಾಗವಹಿಸುವವರು ಡಾಕ್ಟರ್ ಮಾರುತೇಶ್ ಎಎಂ, ಉಳ್ಳಾಲ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು. ಸಂದರ್ಶಿಸುವವರು ಸೂರ್ಯನಾರಾಯಣ ಭಟ್ ಪಿಎಸ್. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಮಾರುತೇಶ್ ಎಎಂ ಅವರು. ಅವರು ನಮ್ಮ ಉಳ್ಳಾಲದ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಏನಿದೆ ಅದರಲ್ಲಿ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾಗಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ನಮ್ಮ ಉಳ್ಳಾಲ ಸಂಶೋಧನಾ ಕೇಂದ್ರ ಬಹಳ ಹಳೆಯ ಒಂದು ಸಂಶೋಧನಾ ಕೇಂದ್ರ. ನಮ್ಮ ಸುತ್ತಮುತ್ತಲಿನ ಗೇರು ಕೃಷಿಯ ಬಗ್ಗೆ ಮೊದಲಿಂದಲೂ ಕೂಡ ಸಂಶೋಧನೆಗಳನ್ನು ಮಾಡಿಕೊಂಡು ಬಂದಿದೆ. ಈಗ ಮುಖ್ಯವಾಗಿ ನಿಮ್ಮ ಸಂಶೋಧನಾ ಕೇಂದ್ರ ಏನು ಕೆಲಸಗಳನ್ನು ಮಾಡ್ತಾ ಇದೆ ಸರ್? ಎಲ್ಲ ಆತ್ಮೀಯ ರೈತ ಮಿತ್ರರಿಗೆ ನಮಸ್ಕಾರ. ಈ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಉಳ್ಳಾಲ, ಇದು ಈ ಕೇಂದ್ರವು ನಮ್ಮ ಮಂಗಳೂರು ನಗರ ಭಾಗದಲ್ಲಿ ಇದೆ. ಇದು 1953 ಇದನ್ನು ಮದ್ರಾಸ್ ಸರ್ಕಾರ ಇದನ್ನು ಸ್ಥಾಪನೆ ಮಾಡಿತು. ತದನಂತರ 1965 ಇದು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಒಳಪಟ್ಟಿರುತ್ತದೆ. ತದನಂತರ ಇದು 2009-2013 ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಅಧೀನದಲ್ಲಿ ಕೆಲಸವನ್ನು ನಿರ್ವಹಿಸುತ್ತೆ. ತದನಂತರ 2013 ಕೆಳದ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇದರ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಇದು ಸುಮಾರು 35 ಎಕರೆ ಜಾಗವನ್ನು ಹೊಂದಿದ್ದು ಇಲ್ಲಿ ಮುಖ್ಯವಾಗಿ ನಾವು ಗೇರು ತಳಿಗಳ ಸಂಶೋಧನೆ ಆಗಿರ್ಬೋದು, ಮತ್ತು ಈಲ್ಡ್ ಆಗಿರ್ಬೋದು, ಮತ್ತು ಗೇರು ನರ್ಸರಿ ಸಸಿ ಗಿಡಗಳನ್ನು ನಾವು ಉತ್ತಮವಾದ ಗೇರು ನರ್ಸರಿ ಗಿಡಗಳನ್ನು ಮಾಡಿ ರೈತರಿಗೆ ಅನುಕೂಲವಾಗುವಂತೆ ಮಾರಾಟ ಮಾಡಲಾಗ್ತಿದೆ. ಇಲ್ಲಿ ಮುಖ್ಯವಾಗಿ ನಮ್ಮ ಕೇಂದ್ರದಿಂದ 4 ತಳಿಗಳು ಬಿಡುಗಡೆ ಆಗಿದ್ದು ಉಳ್ಳಾಲ್ 1, ಉಳ್ಳಾಲ್ 2, ಉಳ್ಳಾಲ್ 3, ಉಳ್ಳಾಲ್ 4. ಇದು ಉಳ್ಳಾಲ ಇದರ ಈ 4 ತಳಿಗಳಲ್ಲಿ ಉಳ್ಳಾಲ 1 ವೆರೈಟಿ ಲೇಟ್ ವೆರೈಟಿ, ಅದು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಇದು ಕಾಯಿಗಳನ್ನು ಬಿಡುತ್ತದೆ. ಅದೇ ರೀತಿ ಉಳ್ಳಾಲ್ 1 ಇದೆಲ್ಲ ಭಾಳ ಅರ್ಲಿ ವೆರೈಟಿ, ಬೇಗನೆ ಬರುತ್ತೆ. ಇದು ಜನವರಿಗೆ ಈಲ್ಡ್ ಕೊಡುತ್ತೆ. ಇದು ಉತ್ತಮವಾದ ತಳಿಗಳನ್ನು ಸಹ ಹೊಂದಿರುತ್ತದೆ. ಇದರ ಜೊತೆಗೆ ಸಾಕಷ್ಟು ನಾವು ಗೇರು ತಳಿಗಳನ್ನು ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ನಾವು ಹಾಕಿದ್ದೇವೆ. ವೆಂಗುರ್ಲಾ 7, UN50, ಭಾಸ್ಕರ, ದನ, ಪ್ರಿಯಾಂಕಾ, ಈಗ ಹಲವಾರು ತಳಿಗಳನ್ನು ನಾವು ಸಂಶೋಧನೆ ನಡೆಸ್ತಾ ಬಂದಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಉತ್ತಮವಾದ ತಳಿಗಳನ್ನು ಬಿಡುಗಡೆ ಮಾಡಲಿಕ್ಕೆ ಏನು ನಾವು ಕ್ರಾಸ್ ಹೈಬ್ರಿಡ್ ಏನು ಮಾಡ್ತಿದ್ದೀವೋ ಹೈಬ್ರಿಡೇಷನ್ ಮುಖಾಂತರ ನಾವು ಈ ಸಂಶೋಧನೆಯನ್ನು ನಡೆಸ್ತಿದ್ದೀವಿ. ಇದ್ರ ಜೊತೆಗೆ ಗೇರುವಲ್ಲಿ ಅಂತರ ಬೆಳೆಯಾಗಿ ನಾವು ಅನಾನಸ್ ಆಗಿರ್ಬೋದು, ಮತ್ತು ಪೊದೆ ಮೆಣಸಾಗಿರ್ಬೋದು, ಪೆಪ್ಪರ್ ಆಗಿರ್ಬೋದು, ಮತ್ತು ಎಲಿಫೆಂಟ್ ಆಮ್, ಏನು ನೀವು ಗೆಣಸು ಅಂತ ಹೇಳ್ತೀರ, ಅದನ್ನು ಕೂಡ ನಾವು ಬೆಳಿಬೋದು. ಇದು ಇದರಲ್ಲಿ ನಾವು ಮಿಶ್ರ ಬೆಳೆಯನ್ನು ಬೆಳೆದಾಗ ಒಂದು ಬೆಳೆ ಫೇಲ್ ಆದಾಗ ಇನ್ನೂ ಉಳಿಕೆಯಾದ ಬೆಳೆಗಳಲ್ಲಿ ನಾವು ಲಾಭವನ್ನು ತಂದುಕೊಳ್ಬೋದು. ಇದಕ್ಕೆ ನೀರಿನ ಹೆಚ್ಚಿನ ಅವಶ್ಯಕತೆ ಇರುವುದಿಲ್ಲ. ನಾವು ಮಳೆಗಾಲದಲ್ಲಿ ನೀರಷ್ಟೇ ಹಾಯಿಸುವುದು ಗೇರು ಗಿಡಗಳಿಗೆ. ಗೇರು ಗಿಡ ಇದು ನಾವು ಸಸಿ ನೆಟ್ಟ ನಂತರ ಇದು 2-3 ವರ್ಷದೊಳಗೆ ನಾವು ಫಲವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಇದು ಬೇರೆ ಯಾವುದೇ ಮಣ್ಣಿನಲ್ಲಿ ಸಹ ಇದು ಬೆಳೀಲಿಕ್ಕೆ ಯೋಗ್ಯವಾದ ಒಂದು ತಳಿ. ಯಾಕೆಂದರೆ ಗೇರು ಇವತ್ತಿನ ದಿವಸ ನಿಮಗೆ ಗೊತ್ತಿದೆ, ಗೇರಿನಲ್ಲಿ ಸಾಕಷ್ಟು ಹಣ್ಣಿನ ಸಂಸ್ಕರಣೆ ಆಗಿರ್ಬೋದು, ಮೌಲ್ಯವರ್ಧನೆ ಮಾಡ್ಬೋದು, ಮತ್ತು ಗೇರು ಮರಗಳ ಸೌರಕ್ಕೆ ಇರ್ಬೋದು, ಮತ್ತು ಆಹಾರ ನೀಡುವಿಕೆ ಇರ್ಬೋದು, ಗೊಬ್ಬರ ಕೊಡುವ ವಿಧಾನ, ಮತ್ತು ಗೇರು ಸಸಿ ಮಡಿ ನಿರ್ವಹಣೆ ಹಾಗೂ ಕಸಿ ಕಟ್ಟುವ ವಿಧಾನವನ್ನು ನಮ್ಮ ಕೇಂದ್ರದಲ್ಲಿ ಮುಖ್ಯವಾಗಿ ಅಳವಡಿಸ್ಕೊಂಡಿರ್ತೇವೆ. ನಾವು ಪ್ರತಿ ವರ್ಷ ಸುಮಾರು 100,000 ಗೇರು ಸಸಿಗಳನ್ನು, ಕಸಿ ಕಟ್ಟಿದ ಸಸಿಗಳನ್ನು ನಾವು ರೈತರಿಗೆ ಮಾರಾಟ ಮಾಡ್ತಾ ಇದ್ದೇವೆ. ಇದರಿಂದ ಸಾಕಷ್ಟು ರೈತರು ಅನುಕೂಲವನ್ನು ಪಡೆದುಕೊಳ್ತಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಈ ಪ್ರಸ್ತುತ ಅವಧಿಯಲ್ಲಿ ಮಾರ್ಚ್ 26 ಬುಧವಾರದಂದು ಸಮಯ 10:30 ನಾವು ಗೇರು ಮೇಳ ಮತ್ತು ವಿಚಾರ ಸಂಕಿರಣವನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಆಯೋಜಿಸಿದ್ದೀವಿ. ಇದಕ್ಕೆ ತಾವುಗಳು ನಮ್ಮ ದಕ್ಷಿಣ ಕನ್ನಡದ ಜಿಲ್ಲೆಯ ಎಲ್ಲ ರೈತ ಮಿತ್ರರು ಈ ಮೇಳದಲ್ಲಿ ಭಾಗವಹಿಸಿ ಗೇರು ಬೆಳೆಗಳ ಬಗ್ಗೆ ಮತ್ತು ಇನ್ನಿತರ ತೋಟಗಾರಿಕೆ ಬೆಳೆಗಳ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಂಡು ಅವರ ಮುಂದಿನ ಏನು ರೈತರ ಆದಿ ಸುಗಮವಾಗಲು ನಮ್ಮ ವಿಜ್ಞಾನಿಗಳ ತಂಡ ಅವಿರತವಾಗಿ ಶ್ರಮಿಸುತ್ತೆ. ಈ ಮೇಳದಲ್ಲಿ ನಮ್ಮ ವಿಜ್ಞಾನಿಗಳು ಸಂಪನ್ಮೂಲ ವ್ಯಕ್ತಿಗಳಾಗಿ ಸಹ ಭಾಗವಹಿಸುತ್ತಿದ್ದಾರೆ. ಕೀಟಶಾಸ್ತ್ರದ ಬಗ್ಗೆ ಇರ್ಬೋದು, ಮತ್ತು ಬೇಸಾಯಶಾಸ್ತ್ರದ ಬಗ್ಗೆ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಮತ್ತು ತಳಿಶಾಸ್ತ್ರದ ಅಭಿವೃದ್ಧಿಯ ಬಗ್ಗೆ ಇರ್ಬೋದು, ಮತ್ತು ತೋಟಗಾರಿಕೆ ಬೆಳೆಗಳ ಅಭಿವೃದ್ಧಿಯ ಬಗ್ಗೆ ಇರ್ಬೋದು, ಸಾಕಷ್ಟು ಸಸ್ಯರೋಗ ಇರ್ಬೋದು, ಎಲ್ಲದರ ಬಗ್ಗೆಯೂ ಕೂಡ ಈ ವಿಜ್ಞಾನಿಗಳು ಆ ವಿಚಾರ ಸಂಕಿರಣದಲ್ಲಿ ಅವರು ವಿಷಯವನ್ನು ಮಂಡಿಸ್ತಾರೆ. ಇದರಿಂದ ರೈತರಿಗೆ ಸಾಕಷ್ಟು ಅನುಕೂಲವಾಗುವ ಸಂಭವ ಇದ್ದೇ ಇರುತ್ತೆ. ಇದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ರೈತ ಬಾಂಧವರು ಬಂದು ನಮ್ಮ ಈ ಗೇರು ಮೇಳ ವಿಚಾರ ಸಂಕಿರಣವನ್ನು ಯಶಸ್ವಿಗೊಳಿಸಬೇಕಾಗಿ ತನ್ಮೂಲಕ ಈ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯ ನಮ್ಮ ರೈತ ಬಾಂಧವರಿಗೆ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡುತ್ತಿದ್ದೇನೆ. ಸರ್, ಈಗ ಗೇರು ಮೇಳವನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ, ಇದರಲ್ಲಿ ಭಾಗವಹಿಸುವುದು ಅಂತ ಹೇಳಿದರೆ ಅಲ್ಲಿ ಬೇರೆ ಯಾವುದಾದ್ರೂ ರೀತಿಯಲ್ಲಿ ನರ್ಸರಿ ಐಟಮ್ಸು ಇಂಥದ್ದನ್ನೆಲ್ಲ ಪ್ರದರ್ಶನಕ್ಕೆ ಇಡ್ತಾ ಇದ್ದೀರಾ ಹೇಗೆ? ಖಂಡಿತ. ಈ ಒಂದು ಗೇರು ಮೇಳದಲ್ಲಿ ನಾವು ಪ್ರದರ್ಶನಕ್ಕಾಗಿ ನರ್ಸರಿ ಇದೆ, ಗೇರು ನರ್ಸರಿ ಇದೆ, ಪೆಪ್ಪರ್ ಪಣಿಯೂರು 1 ನರ್ಸರಿ ಇದೆ, ಬುಷ್ ಪೆಪ್ಪರ್ ಇದೆ, ಮತ್ತು ಕೊಲಬ್ರೇಮ್ ಕಟ್ಟಿಂಗ್ಸ್ ಇದೆ, ಮತ್ತು ಚಿಕ್ಕು ಮಾವು ತೆಂಗು ಈ ಥರ ಗಿಡಗಳೆಲ್ಲ ನಮ್ಮಲ್ಲೇ ಸಿಗುತ್ತೆ. ಮತ್ತು ಅದರ ಜೊತೆಗೆ ನಾವು ತಾರಸಿ ತೋಟ, ಏನು ತಾರಸಿ ತೋಟನ ನಮ್ಮ ಮನೆ ಮುಂದೆ ಜಾಗ ಇದ್ದಾಗ ಸಾಕಷ್ಟು ಜನ ಆಗೇ ಬಿಡ್ತಾರೆ, ನಾವು ಕೂಡ ಅಲ್ಲಿ ಪ್ರಾತ್ಯಕ್ಷತೆ ಮೂಲಕ ತಾರಸಿ ತೋಟವನ್ನು ಹೇಗೆ ಮಾಡ್ಬೋದು, ಮತ್ತು ಮಲ್ಲಿಗೆಯನ್ನು ಹೇಗೆ ಬೆಳಿಬೋದು ಪಾಲಿಥಿನ್ ಕವರಲ್ಲಿ, ಏನು 5 ಕೆಜಿ ಪಾಲಿಥಿನ್ ಕವರಲ್ಲಿ ಈ ಮಂಗಳೂರು ಮಂಗಳೂರು ಮಲ್ಲಿಗೆ ಉಡುಪಿ ಮಲ್ಲಿಗೆಗೆ ಭಾಳ ಉತ್ತಮ ಡಿಮ್ಯಾಂಡ್ ಉಂಟು, ಅದನ್ನು ಕೂಡ ನಾವು ಪ್ರಾತ್ಯಕ್ಷಿಕೆ ಇಡ್ತಾ ಇದ್ದೀವಿ. ಇದನ್ನೆಲ್ಲ ತಾವುಗಳು ತಿಳ್ಕೊಂಡು ತಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಬೋದು. ಇದಲ್ಲದೆ ನೀವು ಹೇಳಿದ್ರೆ ರೈತರಿಗೆ ತರಬೇತಿಯನ್ನು ಕೂಡ ಕೊಡ್ತಾ ಇದ್ದೀರಿ ಅನ್ನುವಂಥದ್ದು, ಏನು ತರಬೇತಿಯನ್ನು ಕೊಡ್ತಾ? ಖಂಡಿತ, ನಾವು ರೈತರಿಗೆ ಮುಖ್ಯವಾಗಿ ತೋಟಗಾರಿಕೆ ಬೆಳೆಗಳ ಬಗ್ಗೆ ಹೆಚ್ಚಿನ ತರಬೇತಿ, ವೈಜ್ಞಾನಿಕ ತೋಟಗಾರಿಕೆ ಬೆಳೆಗಳ ಸಂರಕ್ಷಣೆ ಮತ್ತು ಅದರ ನಿರ್ವಹಣೆ, ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಇರ್ಬೋದು, ರೋಗ ಮತ್ತು ನುಸಿಪೀಡೆಗಳ ನಿರ್ವಹಣೆ ಹೇಗೆ ಮಾಡುವುದು ಅನ್ನೋದ್ರ ಬಗ್ಗೆ ಮುಖ್ಯವಾಗಿ ನಾವು ತರಬೇತಿಯನ್ನು ಪ್ರತಿ ವರ್ಷ ಸುಮಾರು ವರ್ಷಕ್ಕೆ ಒಂದು 8-10 ತರಬೇತಿಗಳನ್ನು ಕೊಡ್ತೇವೆ. ಅದೇ ರೀತಿ ಯಾರಿಗಾದರೂ ನಮ್ಮ ರೈತ ಬಾಂಧವರಿಗೆ ಸಮಸ್ಯಾತ್ಮಕ ಏನು ಪ್ರಾಬ್ಲಮ್ಸ್ ಇರುತ್ತೋ ಅವರ ತಾಕುಗಳಲ್ಲಿ, ಅಲ್ಲಿಯೂ ಕೂಡ ನಾವು ಕ್ಷೇತ್ರ ವೀಕ್ಷಣೆ ಮಾಡಿ ಅವರಿಗೆ ಸೂಕ್ತವಾದ ಒಂದು ಪರಿಹಾರನ ಒದಗಿಸ್ಕೊಡಕ್ಕೆ ನಮ್ಮ ಕೃಷಿ ಕೇಂದ್ರ ಯಾವತ್ತೂ ಮುಂದೆ ನಿಂತಿದೆ ಸರ್. ಈ ರೀತಿಯಲ್ಲಿ ತಾಕುಗಳಿಗೆ ಹೋಗಿ ನೀವು ಅವರ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಬರೀ ಗೇರಿನಲ್ಲಿ ಮಾತ್ರವಾ ಅಥವಾ? ಇಲ್ಲ, ಎಲ್ಲ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳ ಬಗ್ಗೆನೂ ಕೂಡ ನಮ್ಮಲ್ಲಿ ಎಲ್ಲ ತಜ್ಞರು ಕೂಡ ನಮ್ಮಲ್ಲಿ ನಮ್ಮ ಕೃಷಿ ಕೇಂದ್ರದಲ್ಲಿದ್ದಾರೆ. ಉದಾಹರಣೆಗೆ ಏನಪ್ಪ ಅಂದರೆ ಕೀಟಶಾಸ್ತ್ರ ಇದ್ದಾರೆ, ಅನುವಂಶತೆ ಇದ್ದಾರೆ, ಬೇಸಾಯಶಾಸ್ತ್ರ ಇದ್ದಾರೆ, ನಾನು ಆಹಾರ ವಿಜ್ಞಾನಿ ಇದ್ದೀನಿ. ನಾನು ಕೂಡ ವ್ಯಾಲ್ಯೂಡಿಷನ್ ಬಗ್ಗೆ ಈಗ ಮೌಲ್ಯವರ್ಧಿತ ಉತ್ಪನ್ನಗಳಿಗೆ ತುಂಬ ಬೇಡಿಕೆ ಇದ್ದು ಅದರಿಂದಲೂ ಕೂಡ ನಾವು ಎಲ್ಲ ತಂಡನ ರಚಿಸಿಕೊಂಡು ನಾವು ಹೋಗಿ ಸಮಸ್ಯಾತ್ಮಕ ರೈತರ ತಾಕುಗಳಿಗೆ ಹೋಗಿ ಭೇಟಿ ನೀಡಿ ಅವರ ಸಮಸ್ಯೆಗಳನ್ನು ಪರಿಹರಿಸಲು ನಮ್ಮ ಮುಂದೆ ಬರುತ್ತೆ. ನಮ್ಮಲ್ಲಿ ಈಗ ಗೇರು ಬೆಳೆಯ ಒಂದು ವ್ಯವಸ್ಥೆ ಮುಖ್ಯವಾಗಿ ನಮ್ಮ ಈ ದಕ್ಷಿಣ ಕನ್ನಡ ಉಡುಪಿ ಕರಾವಳಿ ಜಿಲ್ಲೆಗಳಲ್ಲಿ ಯಾವ ತರ ಇದೆ ಸರ್? ಈಗ ಸದ್ಯಕ್ಕೆ ಗೇರು ಬೆಳೆ ಏನಾಗಿದೆ ಅಂದ್ರೆ, ಯಾರು 1 ಎಕರೆ 2 ಎಕರೆ ಇಟ್ಕೊಂಡವರು ಅವರೆಲ್ಲ ಕಟ್ ಮಾಡಿಬಿಟ್ಟು ನಮ್ಮ ಕಮರ್ಷಿಯಲ್ ಕ್ರಾಪ್ ಆಗಿರ್ತಕ್ಕಂತ ಅಡಿಕೆಯ ಹತ್ರ ಹೋಗ್ತಾ ಇದಾರೆ. ಇದು ಮುಂದಿನ ದಿನಗಳಲ್ಲಿ ಅಡಿಕೆ ರೇಟು ಯಾವ ರೀತಿ ಹೋಗುತ್ತೆ ಅಂತೇಳಿ ನಾವು ಚರ್ಚೆ ಮಾಡ್ಲಿಕ್ಕೆ ಸೂಕ್ತ ಕಾಲ ಅಲ್ಲ ಇದು. ಗೇರು ಬೆಳೆ ಅಂದ್ರೆ ಒಮ್ಮೆ ನೀವು ನಾಟಿ ಮಾಡಿದ್ರೆ ನೀವು ಅದನ್ನ 2 ಡಿಸೀಸ್ ಬರೋದು, ಒಂದು ಸ್ಟೆಮ್ ಬೋರರ್ ಬರುತ್ತೆ, ಏನು ಗ್ರಬ್ ರೂಟ್ ಗ್ರಬ್ ಸ್ಟೆಮ್ ಬೋರರ್ ಬರುತ್ತೆ. ಅದನಂತರ ಫ್ಲವರಿಂಗ್ ಆಗ್ಬೇಕಾದ್ರೆ ಏನು ಗೇರು ಗಿಡ ಹೂ ಬಿಡುತ್ತಲ್ಲ ಕಾಯಿ ಕಟ್ಟುವ ಸಮಯದಲ್ಲಿ ಆ ಟೀ ಮಸ್ಕಿಟೊ ಬಗ್ ಟೀ ಸೊಳ್ಳೆ ಬಾಧೆ ಇದೆ, ಅವೆರಡೂ ಕಂಟ್ರೋಲ್ ಮಾಡ್ಕೊಂಡ್ರೆ ನಾವು ಖಂಡಿತವಾಗಿ ಉತ್ತಮವಾದ ಫಸಲನ್ನು ತಗೋಬೋದು. ಅದೇ ರೀತಿ ಉದಾಹರಣೆಗೆ ಹೇಳಲಿಕ್ಕೆ ಅಂದರೆ ನಮ್ಮ ಉಳ್ಳಾಲ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದಲ್ಲಿ ಸುಮಾರು 1,250 ಗಿಡಗಳಿದ್ದು ನಾವು ಹಿಂದಿನ ವರ್ಷ ಸುಮಾರು 130 ಕ್ವಿಂಟಲ್ ಅಧಿಕವಾಗಿ ನಾವು ಗೇರನ್ನು ಬೆಳೆದಿದ್ದೇವೆ. ಅದರಿಂದ ಸುಮಾರು 21-22 ಲಕ್ಷ ಲಾಭ ಬಂದಿದೆ. ನಾವು ಲಾಭ ಬಂದಿದೆ ಅಂತೇಳಿ ಪ್ರತಿ ವರ್ಷ ವೇರಿ ಆಗ್ಬೋದು ಇದು, ಯಾಕಂದರೆ ಹವಾಮಾನ ವೈಪರೀತ್ಯ ಆಗಿರ್ಬೋದು, ಅವಾಗ ಫ್ಲವರಿಂಗ್ ಡ್ರಾಪ್ ಆಗ್ಬೋದು, ಇಲ್ಲ ಮೇಲ್ ಫ್ಲವರ್ ಹೆಚ್ಚಿಗೆ ಆಗ್ಬೋದು. ಇದರಿಂದ ಉತ್ತಮವಾದ ಹೆಚ್ಚಿಗೆ ಕೆಲಸ ಇಲ್ಲ, ಅದರಿಂದ ಉತ್ತಮ ಆದಾಯ ಗಳಿಸ್ಬೋದು ಅಂತೇಳಿ ನನ್ನ ನಂಬಿಕೆ. ಈಗ ನೀವು ಹೇಳಿದ್ರೆ ಈ ಮೌಲ್ಯವರ್ಧನೆ ಅನ್ನುವಂಥದ್ದು, ಹೌದು ಮೌಲ್ಯವರ್ಧನೆ ಗೇರಿನಲ್ಲಿ ಯಾವ ಥರ ಮಾಡಬಹುದು? ಗೇರಿನಲ್ಲಿ ಈ ಸ್ಕ್ವಾಶ್ ಇರ್ಬೋದು, ಸಿರಪ್ ಇರ್ಬೋದು, ಮತ್ತು ಫ್ರೂಟ್ ಬಾರ್ಸ್ ಇರ್ಬೋದು ಅಥವಾ ಪೆನ್ನಿ ಇರ್ಬೋದು, ಈ ಥರದ ಸಾಕಷ್ಟು ಗೇರು ಹಲ್ವಾ ಇರ್ಬೋದು, ಸಾಕಷ್ಟು ಮೌಲ್ಯವರ್ಧಿತ ಉತ್ಪನ್ನಗಳನ್ನು, ಯಾಕೆಂದರೆ ಹಿಂದಿನ ದಿನಗಳಲ್ಲಿ ನಾವು ಫ್ರೂಟನ್ನು ತಿಂತಾ ಇದ್ವಿ, ಇವಾಗ ಅದನ್ನು ಬಿಸಾಡೋದು ಬೇಡ, ಯಾಕೆಂದರೆ ಅದರಿಂದಲೇ ಫ್ರೂಟಲ್ಲಿ ಸಾಕಷ್ಟು ಪೋಷಕಾಂಶಗಳು ಮುಖ್ಯವಾಗಿದ್ದಾವೆ. ಟ್ಯಾನಿನ್ ಇರ್ಬೋದು, ವಿಟಮಿನ್ ಸಿ ಇರ್ಬೋದು, ಇದು ನಮ್ಮ ದೇಹದ ಆರೋಗ್ಯಕ್ಕೂ ಕೂಡ ಉತ್ತಮವಾದದ್ದು. ಹಾಗೆ ಇದರಿಂದ ಸಾಕಷ್ಟು ಪದಾರ್ಥಗಳನ್ನು ತಯಾರು ಮಾಡಿ ನಾವು ಮಾರಾಟವನ್ನು ಕೂಡ ಮಾಡಬಹುದು. ಇದರ ಬಗ್ಗೆ ತರಬೇತಿಯನ್ನು ಖಂಡಿತವಾಗಿಯೂ ನಾವು ತರಬೇತಿಯನ್ನು ಸಾಕಷ್ಟು ಸಮಯದಲ್ಲಿ ನಮ್ಮ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಕೊಡ್ತಾ ಬಂದಿದೆ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಆಸಕ್ತ ರೈತರು ನಮ್ಮನ್ನು ಸಂಪರ್ಕಿಸಿದೆ, ಖಂಡಿತವಾಗಿಯೂ ನಾವು ಪ್ರಾತ್ಯಕ್ಷಿಕೆ ಮೂಲಕ ಮಾಡುವ ಮೂಲಕ ಅವರಿಗೆ ರೈತರಿಗೆ ತರಬೇತಿ ಕೊಡಲಿಕ್ಕೆ ನಾವು ಸಿದ್ಧ ಇದ್ದೇವೆ. ಈಗ ನೀವು ಹೇಳಿದರೆ ನಿಮ್ಮಲ್ಲಿ ನರ್ಸರಿ ಇದೆ ಅಂತ ಹೇಳಿ, ಈ ನರ್ಸರಿಯ ಬೇರೆ ಬೇರೆ ರೀತಿಯ ಈಗ ಉಳ್ಳಾಲ 1, 2, 3, 4 ಇವುಗಳನ್ನು ನೀವು ರೈತರಿಗೆ ಕೊಡ್ತಿದ್ದೀರಾ ಹೇಗೆ? ನಾವು ಈ ನರ್ಸರಿಯಲ್ಲಿ ಎಲ್ಲ ವೆರೈಟಿ ಎಲ್ಲ ತಳಿಗಳು, ಉಳ್ಳಾಲ್ 1, ಉಳ್ಳಾಲ್ 2, ಉಳ್ಳಾಲ್ 3, ಉಳ್ಳಾಲ್ 4, ಮತ್ತು ವೆಂಗುರ್ಲ, ಭಾಸ್ಕರ, ಪ್ರಿಯಾಂಕ, ದನ, ಈ ಥರದ ವೆರೈಟಿಗಳನ್ನ ಅದೇ ಮರಗಳಿಂದ ತಂದು ಸಾಯನ್ ತಂದು ನಾವು ಕಸಿಯನ್ನು ಕಟ್ತೇವೆ. ನಾವು ರೈತರಿಗೆ ಯಾವುದು ರೈತರಿಗೆ ಆಸಕ್ತಿ ಇದೆ, ಯಾವುದು ಅವರಿಗೆ ಇಷ್ಟವಾದ ತಳಿನೋ ಅದನ್ನು ನಾವು ಅವ್ರಿಗೆ ಸರಬರಾಜು ಮಾಡ್ತೀವಿ. ಮತ್ತು ಅದರಲ್ಲೂ ಕೂಡ ನಾವು ಹೇಳ್ತೀವಿ ಇದು ಅರ್ಲಿ ವೆರೈಟಿ, ಇದು ಚೆನ್ನಾಗಿ ಬರುತ್ತೆ, ಇದು ಈಲ್ಡ್ ಚೆನ್ನಾಗಿ ಬರುತ್ತೆ ಅಂತ. ಅದನ್ನು ಕೂಡ ನಮ್ಮ ಸಲಹೆಯನ್ನು ಕೂಡ ಕೆಲವು ರೈತರು ತಗೊಳ್ತಾರೆ, ಬೆಳೀತಾ ಇದ್ದಾರೆ ಸರ್. ಸರಿ, ಈಗ ಇದನ್ನು ಯಾವ ವರ್ಷದ ಯಾವ ಸಂದರ್ಭದಲ್ಲಿ ನೀವು ರೈತರಿಗೆ ಕೊಡ್ತಿದ್ದೀರಿ? ನಾವು ಈ ಒಂದು ಸಸಿಗಳನ್ನು ಗೇರು ಕಸಿ ಕಟ್ಟಿದ ಸಸಿಗಳನ್ನು ನಾವು ಜೂನಿಂದ ಕೊಡ್ತೀವಿ ಸರ್, ಜೂನಿಂದ ಅಪ್ ಟು ಸೆಪ್ಟೆಂಬರ್ ತನಕನೂ ಕೊಡ್ತೀವಿ ಸರ್. ಅವರಿಗೆ ಅದನ್ನು ನೆಡುವ ಅಥವಾ ನೆಡುವ ರೀತಿ, ಅವರಿಗೆ ಹೇಗೆ ಸಸಿಯನ್ನು ನೆಡಬೇಕು, ಯಾವ ರೀತಿ ನೆಡಬೇಕು, ಯಾವ ಗೊಬ್ಬರಗಳನ್ನ ಹಾಕಬೇಕು ಅನ್ನೋದ್ರ ಬಗ್ಗೆ ನಾವು ಸಸಿ ಕೊಡುವಾಗಲೇ ಅವರಿಗೆ ರೈತರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಸರ್. ಜೊತೆಗೆ ಈಗ ಸರ್ಕಾರದಿಂದ ಸಿಗುವಂತಹ ಸವಲತ್ತುಗಳ ಬಗ್ಗೆ ಮಾಹಿತಿ ಹೇಗೆ ಸಿಗ್ಬೋದು? ನಮ್ದು ಮುಖ್ಯವಾಗಿ ಈ ಒಂದು ನಮ್ಮ ವಿಶ್ವವಿದ್ಯಾಲಯ ಕೆಳದ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಇದು ಮುಖ್ಯವಾಗಿ ಶಿಕ್ಷಣ ಸಂಶೋಧನೆ ವಿಸ್ತರಣೆಗೆ ಒಳಪಟ್ಟಿದೆ. ಇದು ರೈತರಿಗೆ ಯಾವುದೇ ಸವಲತ್ತುಗಳು ನಮ್ಮ ವಿಶ್ವವಿದ್ಯಾಲಯದಿಂದ ಸಿಗೋದಿಲ್ಲ. ನಮಗೆ ತಾಂತ್ರಿಕ ಮಾಹಿತಿ ರೈತರಿಗೆ ಮಾತ್ರ ಸಿಗುತ್ತೆ. ಇದನ್ನು ನಾವು ತೋಟಗಾರಿಕೆ ಇಲಾಖೆಯಲ್ಲಿ ವಿಚಾರಿಸಿದಾಗ ಅವರು ಕೆಲವರು ನಮ್ಮಲ್ಲಿ ಏನು ಕಸಿ ಕಟ್ಟಿದ ನರ್ಸರಿ ಗಿಡಗಳನ್ನು ಕೊಂಡೊಯ್ತಾರೋ ಅವ್ರು ಬಿಲ್ ತಗೊಂಡೋಗ್ತಾರೆ, ಆ ಬಿಲ್ ತಗೊಂಡೋಗಿ ಅವ್ರು ಕ್ಲೈಮ್ ಮಾಡ್ಕೊಂತಾರೆ. ಅದನ್ನು ತೋಟಗಾರಿಕೆ ಇಲಾಖೆಗೆ ಅವ್ರು ಭೇಟಿ ಮಾಡಿದಲ್ಲಿ ಸೂಕ್ತ ಅವರಿಗೆ ಉತ್ತರ ಸಿಗ್ಬೋದು. ಈಗ 26ಕ್ಕೆ ನಡೆಸುವಂತಹ ಈ ಗೇರು ಮೇಳದಲ್ಲಿ ಪ್ರತಿ ವರ್ಷವೂ ತಾವು ಗೇರು ಮೇಳ ಮಾಡ್ತೀವಿ, ಈ ವರ್ಷ ಏನಾದರೂ ವಿಶೇಷತೆ ಅಂತ ಏನಾದರೂ ಇದ್ದಾವ? ವಿಶೇಷತೆ ಏನಿಲ್ಲ ಸರ್, ನಾವು ಯಾಕೆಂದರೆ ನಾವು ಗೇರಿನಲ್ಲಿ ಹಣ್ಣಿನ ಸಂಸ್ಕರಣೆ ಮತ್ತು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಸಹ ಇಡ್ತಾ ಇದ್ದೀವಿ. ಮತ್ತು ಅದರಲ್ಲಿ ನಾವು ಈ ಗೇರಿನಲ್ಲಿ ಹೊಸ ಒಂದು ಪ್ರಾಯೋಗಿಕ ಪರೀಕ್ಷೆಯನ್ನು ಮಾಡಿದ್ದೀವಿ. ಏನಪ್ಪ ಅಂದರೆ ಅಂತರ ಬೆಳೆಯಾಗಿ ನಾವು ಅರಿಶಿಣವನ್ನು ಯಾಕೆ ಬೆಳಿಬಾರ್ದು, ಬಿಳಿ ಅರಿಶಿಣ, ಕಪ್ಪು ಅರಿಶಿಣ, ಈ ಥರ ಬೆಳೆದು ನಾವು ಪ್ರಾಯೋಗಿಕವಾಗಿ ತಗೊಂಡಿದ್ದೀವಿ. ಅದನ್ನು ಕೂಡ ನಾವು ಸ್ಟಾಲ್ಗಳಲ್ಲಿ ಎಕ್ಸಿಬಿಷನ್ ಸ್ಟಾಲಲ್ಲಿ ಇಡ್ತಾ ಇದ್ದೀವಿ. ಅರಿಶಿಣ ಆಗಿರ್ಬೋದು, ಪೈನಾಪಲ್ ಆಗಿರ್ಬೋದು, ಈ ಥರದ್ದೆಲ್ಲ ಇಡ್ತಾ ಇದ್ದೀವಿ ಸರ್. ಇದು ನಮ್ಮ ರೈತರು ನೋಡಲಿಕ್ಕೆ ಸಿಗುತ್ತೆ. ಇದರಲ್ಲಿ ಬೆಳೆದ ರೈತರನ್ನು ತಾವು ಅಲ್ಲಿ ಪರಿಚಯ ಮಾಡುವಂತ ವ್ಯವಸ್ಥೆ ಮಾಡ್ತೀವಿ. ಇನ್ನೊಂದು ಮುಖ್ಯವಾದ ವಿಚಾರ ಅಂದ್ರೆ ನಮ್ಮ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಉಳ್ಳಾಲ ಪ್ರತಿ ವರ್ಷ ನಾವು ಗೇರು ಕೃಷಿಕರಿಗೆ ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಮತ್ತು ಸಮಗ್ರ ಕೃಷಿ ಪದ್ಧತಿಗಳಲ್ಲಿ ಅನುಸರಿಸತಕ್ಕಂತ ರೈತರಿಗೆ ನಾವು ಪ್ರೋತ್ಸಾಹವಾಗಿ ಅವರಿಗೆ ಒಂದು ಸರ್ಟಿಫಿಕೇಟು ಮತ್ತೆ ನಾವು ಆನರ್ ಮಾಡ್ತಾ ಇದೀವಿ. ಪ್ರತಿ ವರ್ಷ 5 ಜನಕ್ಕೆ ಮಾಡ್ತೀವಿ ಸರ್, ಈ ಸಲ ನಾವು 6 ಜನಕ್ಕೆ ಮಾಡ್ತಾ ಇದೀವಿ. ಮುಖ್ಯವಾಗಿ ಮೂಡುಬಿದ್ರೆ ತಾಲೂಕು, ಮುಲ್ಕಿ, ಮತ್ತೆ ಬಂಟ್ವಾಳ, ಸೋಮೇಶ್ವರ, ಸುಳ್ಯ, ಪುತ್ತೂರು, ಈ ಭಾಗದ ಪ್ರತಿ ತಾಲೂಕಿನ ಒಬ್ಬರು ರೈತರಿಗೆ ನಾವು ಪ್ರತಿ ವರ್ಷ ಸನ್ಮಾನ ಮಾಡ್ತೀವಿ. ಇದೇ ರೀತಿ ಈ ವರ್ಷನೂ ಕೂಡ ನಾವು ಮಾಡ್ತಾ ಇದೀವಿ ಸರ್. ಒಟ್ಟಾರೆಯಾಗಿ ಹೇಳುದಿದ್ರೆ ಗೇರು ಮೇಳದ ಬಗ್ಗೆ ಸಾರ್ವಜನಿಕರಿಗೆ ಮುಖ್ಯವಾಗಿ ರೈತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ನಮ್ಮ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಗೇರು ಮೇಳ ಮತ್ತು ತೋಟಗಾರಿಕೆ ಮೇಳದಲ್ಲಿ ಭಾಗವಹಿಸಿ ತೋಟಗಾರಿಕೆ ಬೆಳೆಗಳ ಬಗ್ಗೆ ಮತ್ತು ಕೃಷಿ ಬೆಳೆಗಳ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಂಡು ತಮ್ಮ ಏನು ಆದಾಯ ದ್ವಿಗುಣವಾಗಬೇಕು ಅಂತ ನಾವು ಹೇಳ್ತೀವೋ, ಈ ಆದಾಯ ದ್ವಿಗುಣ ಆಗಲಿಕ್ಕೆ ಸಮಗ್ರ ಕೃಷಿಯನ್ನು ಹೇಗೆ ಅನುಸರಿಸಬೇಕು, ಈಗ ನರ್ಸರಿ ಮಾಡಿದರೆ ಎಷ್ಟು ಲಾಭ ಬರುತ್ತೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಹೆಚ್ಚಿನ ಆಸಕ್ತಿ ಇದು ಕೇಳಿಕೊಂಡಲ್ಲಿ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಅವರು ಬರೀ ಒಂದು 5 ಸೆಂಟ್ಸು 10 ಸೆಂಟ್ಸಲ್ಲಿ ನಾವು ನರ್ಸರಿಯನ್ನು ಮಾಡಿದರೆ ಸಾಕಷ್ಟು ಆದಾಯ ಗಳಿಸ್ಬೋದು ಕಂಪೇರ್ ಟು ಬೇರೆ ನಾವು ಲ್ಯಾಂಡಲ್ಲಿ ಮಾನೋ ಕ್ರಾಪ್ ಏನು ಬೆಳಿತೀವೋ ಅದಕ್ಕೆ ಕಂಪೇರ್ ಮಾಡಿದರೆ ಈ ನರ್ಸರಿಗಳಲ್ಲೂ ಕೂಡ ಹೆಚ್ಚಿನ ಲಾಭ ಗಳಿಸ್ಬೋದು. ಮತ್ತು ಈ ಬೆಳೆಗಳನ್ನು ಉತ್ತೇಜಿಸಲಿಕ್ಕೆ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಹೆಚ್ಚಿನದಾಗಿ ಹಣವನ್ನು ವ್ಯಯ ಮಾಡಿ ರೈತರಿಗೋಸ್ಕರ ಸಾಕಷ್ಟು ತರಬೇತಿಗಳನ್ನು ನೀಡ್ತಾ ಇದೆ. ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕಂತೇಳಿ ತನ್ನ ಮೂಲಕ ಕೇಳ್ಕೊಳ್ತಿದ್ದೇನೆ. ಒಳ್ಳೆಯದು ಮಾರುತೇಶ್ ಅವರೇ, 26ಕ್ಕೆ ನಡೀತಾ ಇರುವಂತಹ ಏನು ಗೇರು ಮೇಳ ಇದೆ ಅದರ ಒಂದು ಸಮಗ್ರ ಮಾಹಿತಿ ಮತ್ತು ನಿಮ್ಮ ಗೇರು ಸಂಶೋಧನಾ ಕೇಂದ್ರ ಇಲ್ಲಿ ಏನು ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳನ್ನು ಮಾಡಿದ್ದೀರಿ, ನರ್ಸರಿ ಇಂಥದ್ದನ್ನೆಲ್ಲ ಮಾಡಿದ್ದೀರಿ, ಇದರ ಒಂದು ಪರಿಚಯವನ್ನು ಮಾಡಿಕೊಟ್ಟಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮಾರ್ಚ್ 26ರಂದು ನಡೆಯಲಿರುವ ಗೇರು ಕೃಷಿ ಮೇಳದ ಕುರಿತಾಗಿ ಡಾಕ್ಟರ್ ಮಾರುತೇಶ್ ಎಎಂ, ಉಳ್ಳಾಲ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು ಇವರೊಂದಿಗೆ ನಡೆದ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಸೂರ್ಯನಾರಾಯಣ ಭಟ್ ಪಿಎಸ್. ಇದೀಗ ಬಿಆರ್ ಛಾಯಾ ಹಾಡಿರುವ ಕೃಷ್ಣ ಪುರಂದರ ಅವರ ರಚನೆ. ದುರ್ಗೆಯು ನೀನೇ ಜಗದಂಬೆಯು ನೀನೇ, ದುರ್ಗೆಯು ನೀನೇ ಜಗದಂಬೆಯು ನೀನೇ, ಭಕ್ತರನ್ನು ಸಲಹುವ ದೇವತೆ ನೀನೇ, ಪಾಮರರ ರಕ್ಷಿಸುವ ಅಂಬೆಯು ನೀನೇ, ಪಾಮರರ ರಕ್ಷಿಸುವ ಅಂಬೆಯು ನೀನೇ, ಅರ್ಥಿಯಿಂದ ಕಾಪಾಡುವ ದುರ್ಗೆಯು ನೀನೇ, ದುರ್ಗೆಯು ನೀನೇ ಜಗದಂಬೆಯು ನೀನೇ, ಭಕ್ತರನ್ನು ಸಲಹುವ ನೀನೇ. ಕಲಿಯುಗದಿ ಸಮಯದಲ್ಲಿ ಮುಕ್ತಿ ಪಥಕ್ಕೆ ದಾರಿ ತೋರ ಭಾಗ್ಯಳು ನೀನೇ ನೀರ ಮೇಲೆ ಗುಳ್ಳೆ ತೆರದಿ ಜೀವನದಲ್ಲಿ ಮುಕ್ತಿ ಪಥಕ್ಕೆ ದಾರಿ ತೋರ ಭಾಗ್ಯಳು ನೀನೇ ಅವತಾರ ಮೂರ್ತಿಯಾದ ಅಂಬೆಯು ನೀನೇ ಅವತಾರ ಮೂರ್ತಿಯಾದ ಅಂಬೆಯು ನೀನೇ ನಮ್ಮ ಅಂಧಕಾರ ಜ್ಯೋತಿಯನ್ನು ಆರಿಸಬಾರೆ ಆರಿಸಬಾರೆ ಆರಿಸಬಾರೆ ದುರ್ಗೆಯು ನೀನೇ ಜಗದಂಬೆಯು ನೀನೇ ದುರ್ಗೆಯು ನೀನೇ ಜಗದಂಬೆಯು ನೀನೇ ಭಕ್ತರನ್ನು ಸಲಹುವ ದೇವತೆ ನೀನೇ ಪಾಮರರ ರಕ್ಷಿಸುವ ಅಂಬೆಯು ನೀನೇ ಪಾಮರರ ರಕ್ಷಿಸುವ ಅಂಬೆಯು ನೀನೇ ಅರ್ಥಿಯಿಂದ ಕಾಪಾಡುವ ದುರ್ಗೆಯು ನೀನೇ ದುರ್ಗೆಯು ನೀನೇ ಜಗದಂಬೆಯು ನೀನೇ ಭಕ್ತರನ್ನು ಸಲಹುವ ದೇವತೆ ನೀನೇ. ನಾಗರಾಜ್ ಹವಾಲ್ದಾರ್ ಹಾಡಿರುವ ಅಖಂಡೇಶ್ವರರ ರಚನೆ. ಚನ್ನಯ್ಯನ ಬಾಯ ತಾಂಬೂಲ ಮೆಲುವೆ ಲೋಹರ ಕಕ್ಕಯ್ಯನ ಒಪ್ಪು ಮಿಟ್ಟುದನುಂಬೆ ಮಾದರ ಚನ್ನಯ್ಯನ ಬಾಯ ತಾಂಬೂಲ ಮೆಲುವೆ ಲೋಹರ ಕಕ್ಕಯ್ಯನ ಒಪ್ಪು ಮಿಟ್ಟುದನುಂಬೆ ಜೋಳಿಯಕ್ಕನ ಉಳಿಗದವನಾಗುವೆ ಜೋಳಿಯಕ್ಕನ ಉಳಿಗದವನಾಗುವೆ ಶೋಭಚಯ್ಯನ ಆಳಾಗಿರುವೆ ಶೋಭಚಯ್ಯನ ಆಳಾಗಿರುವೆ ಮಾದರ ಚನ್ನಯ್ಯನ ಬಾಯ ತಾಂಬೂಲ ಮೆಲುವೆ ಲೋಹರ ಕಕ್ಕಯ್ಯನ ಒಕ್ಕು ಮಿಕ್ಕುದನುಂಬೆ ಸಕಲ ಗಣಂಗಳ ಇನ್ನುಳಿದ ಸಕಲ ಗಣಂಗಳ ತೊತ್ತು ಬಂಟ ಲಂಕನಾಗಿ ಇನ್ನುಳಿದ ಸಕಲ ಗಣಂಗಳ ತೊತ್ತು ಬಂಟ ಲಂಕನಾಗಿ ರಾಜಗಣ ಬಳಿಯುವೆನಯ್ಯ ರಾಜಗಣ ಬಳಿಯುವೆನಯ್ಯ ಅಖಂಡೇಶ್ವರ ಅಖಂಡೇಶ್ವರ ಅಖಂಡೇಶ್ವರ ಮಾದರ ಚನ್ನಯ್ಯನ ಬಾಯ ತಾಂಬೂಲ ಮೆಲುವೆ ಡೋಹರ ಕಕ್ಕಯ್ಯನ ಒಕ್ಕು ಮಿಕ್ಕುದನುಂಬೆ ಮಾದರ ಚನ್ನಯ್ಯನ ಬಾಯ ತಾಂಬೂಲ ಮೆಲುವೆ ಡೋಹರ ಕಕ್ಕಯ್ಯನ ಒಕ್ಕು ಮಿಕ್ಕುದನುಂಬೆ ಜೋಳಿಯಕ್ಕನ ಉಳಿಗದವನಾಗುವೆ ಜೋಳಿಯಕ್ಕನ ಉಳಿಗದವನಾಗುವೆ ಶ್ವಪಚಯ್ಯನ ಆಳಾಗಿರುವೆ ಶ್ವಪಚಯ್ಯನ ಆಳಾಗಿ